ಬಂಡವಾಳಶಾಹಿಗಳು ಕಾರ್ಮಿಕರ ಮೇಲೆ ನಿರಂತರವಾಗಿ ಶೋಷಣೆ ಮಾಡುತ್ತಿದ್ದು ಶೋಷಣೆ ರಹಿತ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ನಡೆಯುತ್ತದೆ. ಕಾರ್ಮಿಕ ದಿನಾಚರಣೆ ಏಕೆ ಅಂದರೆ ಬಂಡವಾಳಶಾಹಿಗಳ ನಿರ್ದಿಷ್ಟ ಅವಧಿ ತನಕ ದುಡಿಸಿಕೊಳ್ಳುತ್ತಿದ್ದರು. ಇದನ್ನು ವಿರೋಧಿಸಿದ ಕಾರ್ಮಿಕರು ದಿನದ 8 ಗಂಟೆ ದುಡಿಯುವ ಅವಧಿ ಎಂಬ ಬೇಡಿಕೆ ಮುಂದಿಟ್ಟಿದ್ದರು. ದಿನದ 24 ಗಂಟೆಗಳಲ್ಲಿ 8 ಗಂಟೆ ದೈನಂದಿನ ಚಟುವಟಿಕೆಯನ್ನು ಪೂರೈಸುವ 8 ಗಂಟೆ ದುಡಿಯುವ ಅವಧಿ ಹಾಗೂ ಇನ್ನುಳಿದ 8 ಗಂಟೆ ವಿಶ್ರಾಂತಿಗಾಗಿ ಮೀಸಲು ಎಂಬ ಲೆಕ್ಕಾಚಾರ ಮುಂದಿಡಲಾಯಿತು. 8 ಗಂಟೆ ದುಡಿಯುವ ಅವಧಿ ಎಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಕಾರ್ಮಿಕರು ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ 1, 1986 ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟದ ತೀವ್ರ ಸ್ವರೂಪ ಪಡೆದಿದ್ದರೆ ಇದನ್ನು ಹತ್ತಿಕ್ಕುವುದಕ್ಕಾಗಿ ಮೇ 4 ಪೊಲೀಸರು ಕಾರ್ಮಿಕರ ಮೇಲಿನ ಗುಂಡಿನ ದಾಳಿ ನಡೆಸಿದರು. ಇದರಲ್ಲಿ 100+ ಕಾರ್ಮಿಕರು ಸಾವನ್ನಪ್ಪಿದ್ದರು. ಇದನ್ನು ಲೆಕ್ಕಿಸದೆ ಕಾರ್ಮಿಕರು ಹೋರಾಟವನ್ನು ಮುಂದುವರೆಸಿದ್ದರಿಂದ ಕೊನೆಗೆ ನ್ಯಾಯಯುತವಾದ ದಿನದ 8 ಗಂಟೆ ಕಾರ್ಮಿಕರ ಕೆಲಸದ ಅವಧಿಯನ್ನು ಚಾಲನೆ ನೀಡಿದರು. ಇದರ ಇಸುವಿ ನೆನಪಿಗೆ 1 ಕಾರ್ಮಿಕ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುತ್ತಾ ಬರಲಾಗುತ್ತದೆ. ಈಗ ಮೇ 1 ಆಯಿತು, ವರ್ಷ ಪೂರ್ತಿ ಕಾರ್ಮಿಕರ ಹಿತರಕ್ಷಣೆಗಾಗಿ ಏನೇನು ಕಾನೂನುಗಳಿವೆ ಮತ್ತು ಅವರಿಗೆ ಕೊಡುವಂತಹ ಸೌಲಭ್ಯಗಳು ಏನೇನು? ಕಾರ್ಮಿಕ ಇಲಾಖೆಯಲ್ಲಿ ನಾನು ಕಳೆದ 20 ಕೆಲಸ ಮಾಡ್ತಾ ಇದ್ದೇನೆ. ಈಗ ಕಾರವಾರದಲ್ಲಿ 9 ಬಂದು ಕೆಲಸ ನಿರ್ವಹಿಸುತ್ತಿದ್ದೇನೆ. ಹೇಳಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಇಲ್ಲಿ ಕಾರ್ಮಿಕರು ಕಟ್ಟಡಕ್ಕಾಗೂ ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಫಸ್ಟ್ ಕಾರ್ಮಿಕ ಇಲಾಖೆಯಲ್ಲಿ ನಾನು ಕರ್ನಾಟಕ ಅಂಗಡಿ ವಾಣಿಜ್ಯ ಸಂಸ್ಥೆ ಕಾಯ್ದೆ ಬರುತ್ತದೆ, ಕನಿಷ್ಠ ವೇತನ ಕಾಯ್ದೆ ಬರುತ್ತದೆ, ವೇತನ ಪಾವತಿ ಕಾಯ್ದೆ ಬರುತ್ತದೆ, ಬೋನಸ್ ಪಾವತಿ ಕಾಯ್ದೆ ಬರುತ್ತದೆ, ಉಪಧನ ಪಾವತಿ ಕಾಯ್ದೆ ಬರುತ್ತದೆ, ಬಾಲ್ಯಾವಸ್ಥೆ ಕಿಶೋರ ಕಾರ್ಮಿಕರ ಕಾಯ್ದೆ ನಿಷೇಧ ಮತ್ತು ನಿಯಂತ್ರಣ 1986 ಜಾರಿಗೆ ಬಂತು, ಗುತ್ತಿಗೆ ಕಾರ್ಮಿಕರ ಕಾಯ್ದೆ 1970, ಕೈಗಾರಿಕಾ ವಿವಾದಗಳ ಕಾಯ್ದೆ 1947, ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ 1946, ಅಂತಾರಾಜ್ಯ ವಲಸೆ ಕಾರ್ಮಿಕ ಕಾಯ್ದೆ 1979, ಕರ್ನಾಟಕ ಕೈಗಾರಿಕಾ ಸಂಸ್ಥೆ ಕಾಯ್ದೆ 1965, ಜೀವನ ನಿರ್ವಹಣಾ ಭತ್ಯೆ ಕಾಯ್ದೆ 1988, ಮೋಟಾರು ಸಾರಿಗೆ ಕಾರ್ಮಿಕ ನೌಕರರ ಕಾಯ್ದೆ 1961, ಕಾರ್ಮಿಕ ಸಂಘಗಳ ಕಾಯ್ದೆ 1926, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಸೇವಾ ಷರತ್ತು ಕಾಯ್ದೆ 1996 ಕಾಯ್ದೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಫಸ್ಟ್ ಕರ್ನಾಟಕ ಅಂಗಡಿ ವಾಣಿಜ್ಯ ಸಂಸ್ಥೆ ಕಾಯ್ದೆಯಲ್ಲಿ ವ್ಯಾಪಾರ ಮಾಡೋ ಸಂಸ್ಥೆಗಳು ಕಂಪಲ್ಸರಿ ಕಾರ್ಮಿಕ ನಿರೀಕ್ಷಕರು ಹಾಗೂ ಹಿರಿಯ ಕಾರ್ಮಿಕರ ಕರೆಕ್ಷಣೆಯಲ್ಲಿ ನೋಂದಣಿ ಮಾಡಿಸ್ಕೋಬೇಕಾಗುತ್ತದೆ. ಈ ಕಾಯ್ದೆ ಅವರಿಗೆ ಅನ್ವಯವಾಗುತ್ತದೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ. ಎರಡನೇದಾಗಿ ಕನಿಷ್ಠ ವೇತನ ಕಾಯ್ದೆ 1948 ಬಂತು. 83 ಶೆಡ್ಯೂಲ್ ಇದಾವೆ. ಆ ಶೆಡ್ಯೂಲ್ ಅಲ್ಲಿ ವಿವಿಧ ವರ್ಗದ ಅನುಗುಣವಾಗಿ ಕ್ಯಾಟಗರಿ ಮಾಡಲಾಗಿದೆ. ಅವರಿಗೆ ಕನಿಷ್ಠ ವೇತನ ಸರ್ಕಾರ ಫಿಕ್ಸ್ ಮಾಡಿದೆ. ಯಾರು ಕನಿಷ್ಠ ವೇತನ ಪೇ ಮಾಡಬೇಕು, ಮಾಡಲೇ ಇಲ್ಲ ಅಂದ್ರೆ ನಾವು ತಪಾಸಣೆ ವೇಳೆ ಕಡಿಮೆ ವೇತನ ಕಂಡು ಕೊಟ್ಟದ್ದಲ್ಲಿ ನಾವು ಕಾನೂನಡಿ ಕ್ರಮ ಕೈಗೊಳ್ತೇವೆ. ವೇತನ ಪಾವತಿ ಕಾಯ್ದೆಯಡಿಯಲ್ಲಿ ಯಾರಿಗೆ ವೇತನ ಪಾವತಿ ಮಾಡೋದಿಲ್ಲಲ್ವಾ, ಅವರು ಈ ಕಾಯ್ದೆಯಡಿಯಲ್ಲಿ ನಮಗೆ ಗಮನಕ್ಕೆ ಬಂದಾಗ ಸಕ್ಷಮ ಪ್ರಾಧಿಕಾರ ಡೆಪ್ಯೂಟಿ ಲೇಬರ್ ಕಮಿಷನರ್ ಇರ್ತಾರ, ಅವರಲ್ಲಿ ನಾವು ಕ್ಲೇಮ್ ಅರ್ಜಿ ಹಾಕಿ ಅವರಿಗೆ ವೇತನ ಕೊಡೋಕೆ ಮಾಡ್ತೇವೆ. ಬಹುಶಃ ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈಗ ದಾಖಲೆಯ ರೂಪದಲ್ಲಿ ಪಡೆಯುವುದಿದ್ದೆ, ಒಬ್ಬ ಕಾರ್ಮಿಕ ಅಂತ ಆಗ್ಬೇಕಿದ್ರೆ ಏನ್ ಮಾಡಬೇಕು? ಕಾರ್ಮಿಕ ಅಂತಂದ್ರೆ ಫಸ್ಟ್ ಅವನು ಈಗ ದುಡಿಯೋರು ಎಲ್ಲರೂ ಇರ್ತಾರೆ, ಅವರೆಲ್ಲರೂ ಕೂಡ ಕಾರ್ಮಿಕರ ಆಗುದಿಲ್ಲ. ಇಲ್ಲಿ ಕ್ಯಾಟಗರಿ ವೈಸ್ ಬರ್ತಾರೆ ಕಾರ್ಮಿಕರು ಅಂತಂದ್ರೆ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದು 2007 ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ಬಂತು. ಇದು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ವರ್ಕರಿಗೆ ಯಾವುದೇ ನಮ್ಮ ಕಾರ್ಮಿಕ ಕಾಯ್ದೆಗಳ ಸವಲತ್ತು ಸಿಗಲೇ ಇಲ್ಲ. ಆ ಸವಲತ್ತು ಸಿಗದೇ ಇದ್ದಾಗ ಅವರಿಗೆ ಸಾಮಾಜಿಕ ಹಿತದೃಷ್ಟಿಯಿಂದ ಈ ಯೋಜನೆ ಜಾರಿಗೆ ಬಂದಿರ್ತದೆ. ಈ ಯೋಜನೆಗೆ ಸುಂಕ ನಿರ್ವಹಣಾ ಕಾಯ್ದೆ ಅಂತ ಇದೆ. ಮಾಲೀಕರು 1% ಸುಂಕವನ್ನು 10 ಲಕ್ಷ ರೂಪಾಯಿ ಮೇಲ್ಪಟ್ಟು ಕಟ್ಟಡ ನಿರ್ಮಾಣ ಮಾಡ್ತಿದ್ರ ನಿಯೋಜಕರು ಹಾಗೂ ಮಾಲೀಕರಿಂದ ಅವರಿಗೆ 10 ಲಕ್ಷ ಮೇಲ್ಪಟ್ಟ ಇದರಿಂದ 1% ಸೆಸ್ ಅನ್ನು ಕಡಿತ ಮಾಡಿ ಆ ಸೆಸ್ ಮೊತ್ತವನ್ನು ಈ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರ್ತದೆ. ಈಗ ಕಾರ್ಮಿಕ ಒಂದು ಚೀಟಿ ಗುರುತಿನ ಚೀಟಿಯನ್ನು ಪಡಿಬೇಕಿದ್ರೆ ಏನ್ ಮಾಡಬೇಕು? ಅವನು ಫಸ್ಟ್ ನೋಂದಣಿ ಪೂರ್ವದಲ್ಲಿ 12 ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಿರ್ಬೇಕು. 90 ವರ್ಷದಲ್ಲಿ ಕನಿಷ್ಠ 90 ಕೆಲಸ ಮಾಡಿರ್ಬೇಕು. ವಯೋಮಿತಿ 18-60 ಇರಬೇಕು. ಅಗತ್ಯ ದಾಖಲೆಗಳು ಅಂದ್ರೆ ಉದ್ಯೋಗ ದೃಢೀಕರಣ ಪತ್ರ, ಅರ್ಜಿದಾರ ಹಾಗೂ ಅವಲಂಬಿತರ ಆಧಾರ್ ಕಾರ್ಡು, ಆಧಾರ್ ಬ್ಯಾಂಕ್ ಪಾಸ್ ಬುಕ್ ಪ್ರತಿ, ಅರ್ಜಿದಾರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ದೂರವಾಣಿ ಸಂಖ್ಯೆ, ಇದನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹಾಕಬೇಕು. ಅನಂತರ ಕಾರ್ಮಿಕ ನಿರೀಕ್ಷಕರು ಹಿರಿಯ ಕಾರ್ಮಿಕ ನಿರೀಕ್ಷಕರು ಪರಿಶೀಲನೆ ಮಾಡಿ ಅರ್ಜಿಯನ್ನು ನೋಂದಣಿ ಮಾಡ್ತಾರೆ. ಆವಾಗ ಒಂದೇಳೆ ಆಗದೆ ಇದ್ದ ಅಂದ್ರೆ ಸಹಾಯವಾಣಿಗೆ ಕರೆ ಮಾಡಬೇಕು 1-555-214 ಗೆ. ಈಗ ನಂತರ ಅವ್ರಿಗೆ ಕಾರ್ಡ್ ಸಿಗುತ್ತದೆ, ಕಾರ್ಡ್ ಸಿಕ್ಕ ನಂತರ ಅವರಿಗೆ ಹಲವಾರು ಸೌಲಭ್ಯಗಳು ಸಿಗ್ತವೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರ್ಮಿಕರು ಯಾವ ಯಾವ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ? ಕಟ್ಟಡ ಹಾಗೂ ಇತರೆ ನಿರ್ಮಾಣದಲ್ಲಿದ್ದಾರೆ, ಮೀನುಗಾರಿಕೆಯಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೋಟೆಲ್ ಉದ್ಯಮದಲ್ಲಿ ಇದ್ದಾರೆ, ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಈ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನೇನು ಕಾರ್ಯಕ್ರಮಗಳಿವೆ, ವಿವಿಧ ಯೋಜನೆಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಫಸ್ಟ್ ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಒಂದು ಯೋಜನೆ ಇದೆ, ಹಾಗೂ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ. ಕಟ್ಟಡ ಹಾಗೂ ಇತರ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನೋಂದಣಿ ಮಾಡಿಕೊಂಡು ಗುರುತಿನ ಚೀಟಿ ಪಡೆದ ತಕ್ಷಣ ಶೈಕ್ಷಣಿಕ ಧನ ಸಹಾಯ ಹಾಗೂ ವೈದ್ಯಕೀಯ ಸೌಲಭ್ಯ ಸಿಗುತ್ತದೆ ಅವರಿಗೆ, ಅವ್ರ ಮಕ್ಕಳಿಗೆ, ಅವರಿಗೆ ಅವಲಂಬಿತರ ಎರಡು ಮಕ್ಕಳಿಗೆ ಮಾತ್ರ. ಅಂದ್ರೆ ಅದಕ್ಕೆ ಇಂತಹ ಹಂತದಲ್ಲಿ ಇರಬೇಕು ಅಂತ ಏನಾದ್ರು ಉಂಟಾ, ಪ್ರಾಥಮಿಕ ಶಾಲೆಯ ಹೈಸ್ಕೂಲ್ ಅಥವಾ? ಇಲ್ಲ, ಅದು ಒಂದು ಫಸ್ಟ್ LKG ಇಂದ ಹಿಡಿದು ಡಿಗ್ರಿ ಲೆವೆಲ್ ಅವರಿಗೆ ಇದೆ. ಆಮೇಲೆ ಅವರಿಗೆ ಕುಟುಂಬ ಪಿಂಚಣಿ 60 ವರ್ಷ ಆದ ತಕ್ಷಣ ಪಿಂಚಣಿ ಸೌಲಭ್ಯ ಸಿಗುತ್ತೆ, 3,000 ರೂಪಾಯಿ ಪ್ರತಿ ತಿಂಗಳ. ಆಮೇಲೆ ದುರ್ಬಲತೆ ಪಿಂಚಣಿ ಸಿಗುತ್ತೆ 2,000 ರೂಪಾಯಿ. ಟೂಲ್ ಕಿಟ್ ಸೌಲಭ್ಯ ಕೊಡ್ತೀವಿ. ಹೆರಿಗೆ ಸೌಲಭ್ಯಕ್ಕೆ 1 ವರ್ಷ ನಂತರ ಸಿಗೋಕೆ ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಅಪಘಾತ ಪರಿಹಾರ ಯೋಜನೆ, ಪ್ರಮುಖ ವೈದ್ಯಕೀಯ ಧನ ಸಹಾಯ, ಮದುವೆ ಸಹಾಯ 60,000 ರೂಪಾಯಿ ಕೊಡುತ್ತದೆ, ತಾಯಿ ಮಗು ಸಹಾಯಸ್ತ 6,000 ರೂಪಾಯಿ 3 ವರ್ಷ ಕೊಡುತ್ತದೆ. ಈಗ ವೈದ್ಯಕೀಯ ವೆಚ್ಚ ಅಂತ ಹೇಳಿದ್ರೆ ಇದಕ್ಕೆಲ್ಲ ಹೇಗೆ ಅರ್ಜಿ ಹಾಕುವಂತಹದ್ದು, ಮತ್ತು ಆ ಕುಟುಂಬದ ಯಾವ ಸದಸ್ಯರು ಕೂಡ ಇದಕ್ಕೆ ಫಲಾನುಭವಿಗಳಾಗಬಹುದು? ಹೇಗೆ ಅವ್ರ ಇಬ್ಬರು ಜನರಿಗೆ ಬರುತ್ತದೆ, ಫಲಾನುಭವಿ ಆಗಿರಬೇಕು ಅಥವಾ ಅವನ ಎರಡು ಮಕ್ಕಳಾಗಿರಬೇಕು. ಅವರು ದವಾಖಾನೆ ತೋರಿಸಿಕೊಂಡಿದ್ದು ಡಿಸ್ಚಾರ್ಜ್ ಸರ್ಟಿಫಿಕೇಟು, ಬಿಲ್ಗಳನ್ನು ನಮ್ಮ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿ ಹಾಕಿ ಕ್ಲೇಮ್ ಪಡಿಬಹುದು. ಇಷ್ಟರ ಮಟ್ಟಿಗೆ ಧನ ಸಹಾಯವನ್ನು ಕೊಡಲಾಗ್ತದೆ, ಅದು ಅವರು ತೋರಿಸಿಕೊಂಡ ಬಿಲ್ಗನುಗುಣವಾಗಿ ನಾವು CGS ರೇಟ್ ಮಾಡುವ ಗೌರ್ಮೆಂಟ್ ಆಫೀಸರ್ಗೆ ಡಾಕ್ಟರ್ ಕೊಡ್ತೀವಿ, ಅವ್ರು CGS ಆಧಾರ ಮೇಲೆ ನಾವು ನಿರ್ಧಾರ ಮಾಡ್ತಾರೆ, ಆ ಅಮೌಂಟ್ ಅನ್ನು ಅವ್ರಿಗೆ ನೀಡ್ತೇವೆ. ಈ ಅಪಘಾತ ಪರಿಹಾರ ಅಂತ ಇದೆಯಲ್ಲ, ಅದರ ಬಗ್ಗೆ ಹೇಳಿ. ಅಪಘಾತ ಪರಿಹಾರ ಅಂತಂದ್ರೆ ಅಪಘಾತದಿಂದ ಮರಣ ಹೊಂದಿದಲ್ಲಿ ಸಂಪೂರ್ಣ ಅಥವಾ ಶಾಶ್ವತ ದುರ್ಲಭ್ಯ ಆದಲ್ಲಿ 5 ಲಕ್ಷ ರೂಪಾಯಿ ಅವರಿಗೆ ಅಪಘಾತದಿಂದ ಆದ್ರೆ ಕೊಡ್ತೇವೆ. ಅವನು ಆ 1 ವರ್ಷದೊಳಗೆ ಅರ್ಜಿ ಸಲ್ಲಿಸಬೇಕು, FIR ಕಾಪಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇವೆಲ್ಲ ನಿಗದಿತ ನಮೂನೆಯಲ್ಲಿ ಅರ್ಜಿ ನಮೂನೆಯಲ್ಲಿ ಸಲ್ಲಿಸಬೇಕು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ, ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೇವೆ. ಸರಿ, ಈಗ ರಸ್ತೆ ಅಪಘಾತ ಆದಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ಒಂದು ಸಹಾಯವನ್ನು ನೀಡಲಾಗುತ್ತದೆ? ರಸ್ತೆ ಅಪಘಾತ ಆದಲ್ಲಿ ಅವರಿಗೆ ಕಟ್ಟಡ ಹಾಗೂ ಇತರ ನಿರ್ಮಾಣ ಕೆಲಸ ಸ್ಥಳದಲ್ಲಿ ಮಾತ್ರ ಇದ್ದಾಗ ಕೊಡ್ತೇವೆ. ರಸ್ತೆ ಅಪಘಾತ ಪ್ರತ್ಯೇಕವಾದಂತಹ ಒಂದು ಯೋಜನೆ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಇದೆ, ಅಸಂಘಟಿತ ಕಾರ್ಮಿಕ ಮಂಡಳಿಯಿಂದ ಈ ಯೋಜನೆಯನ್ನು ಅವಾಗ ಜಾರಿಗೆ ತಂದಿರ್ತೇವೆ. ಯೋಜನೆಯ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದೆ. ಇದು ವಯೋಮಿತಿ 18-60 ವರ್ಷದವರಿರಬೇಕು, ಆದಾಯ ತೆರಿಗೆ ಪಾವತಿದಾರ ಆಗಿರಬಾರದು, ESI PF ಸೌಲಭ್ಯ ಹೊಂದಿರಬಾರದು, ಯೋಜನೆಯ ಸೌಲಭ್ಯಗಳು ಕರ್ತವ್ಯದಲ್ಲಿರುವಾಗ ಇಲ್ಲದಿರುವಾಗ ಸಹ ಲಭ್ಯವಾಗುತ್ತದೆ, ಚಾಲಕರು ಕರ್ನಾಟಕ ರಾಜ್ಯಕ್ಕೆ ಸಾರಿಗೆ ಇಲಾಖೆಯಿಂದ ವಾಣಿಜ್ಯ ವಾಹನ ಚಲಾಯಿಸಲು ಊರ್ಜಿತ ಚಾಲನಾ ಪರವಾನಗಿಯನ್ನು ಹೊಂದಿರುವುದು ಕಡ್ಡಾಯ, ನೋಂದಣಿ ಶುಲ್ಕ 3 ವರ್ಷ ಅವಧಿಗೆ 50 ರೂಪಾಯಿ ಇದೆ, ನವೀಕರಣ ಶುಲ್ಕ 50 ರೂಪಾಯಿ ಇದೆ. ಅಪಘಾತ ಈ ಸೌಲಭ್ಯ ಪಡ್ಕೊಂಡವರು ಅಪಘಾತದಿಂದ ಫಲಾನುಭವಿಗಳು ನಿಧನರಾದಲ್ಲಿ ನಾಮನಿರ್ದೇಶಕರಿಗೆ 5 ಲಕ್ಷ ರೂಪಾಯಿ ಪರಿಹಾರ, ಅಪಘಾತದಿಂದ ಶಾಶ್ವತ ದುರ್ಬಲ ಹೊಂದಿದಾಗ ಫಲಾನುಭವಿಗೆ ದುರ್ಬತೆಯ ಪ್ರಮಾಣಕ್ಕನುಗುಣವಾಗಿ 2 ಲಕ್ಷದವರೆಗೆ ಪರಿಹಾರ ನೀಡುತ್ತದೆ. ಆಮ್ಯಕ್ಕೆ ಶೈಕ್ಷಣಿಕ ಧನ ಸಹಾಯ ಕೊಡ್ತದೆ, 12ನೇ ತರಗತಿ ಅಥವಾ ತಲಾ 3,000 ರೂಪಾಯಿ, ಪದವಿ ಅಥವಾ ಸತ್ಸಮಾನ ವಿದ್ಯೆ ಪಡೆದ್ರೆ ಅವರಿಗೆ ತಲಾ 5,000 ರೂಪಾಯಿ ಬರ್ತದೆ, ಇಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಣ ಪಡೆದ್ರೆ 8,000 ರೂಪಾಯಿ, ಸ್ನಾತಕೋತ್ತರ ಪದವಿ ಪಡೆದ್ರೆ 11,000 ರೂಪಾಯಿ ಕೊಡ್ತೇವೆ. ಫಲಾನುಭವಿ ಮೊದಲು 2 ಹೆರಿಗೆಗಳ ಮಾತ್ರ ಸೀಮಿತಗೊಂಡಂತೆ ತಲಾ 10,000 ರೂಪಾಯಿಗಳಿಗೆ ಕೊಡ್ತೇವೆ. ಈಗ ಬೇರೆ ಬೇರೆ ಯೋಜನೆಯ ಅಡಿಯಲ್ಲಿ ಅವರಿಗೆ ಸಹಾಯವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರಿ, ಎಷ್ಟು ಸಾರಿ ಈಗ ಅಸಂಘಟಿತ ಕಾರ್ಮಿಕರು ಅಂತ ಇರ್ತಾರಲ್ಲ ಅವರಿಗೆ ಅನುಕೂಲ ಆಗುವಂತಹ ಯಾವ್ಯಾವ ಯೋಜನೆ? ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ ಅಂತ ಒಂದಿದೆ, ಇದರಲ್ಲಿನೂ 91 ಕೆಟಗರಿಯನ್ನು ಸೇರಿಸಿದ್ದಾರೆ. ಪ್ರಾರಂಭಿಕವಾಗಿ ಇದರಲ್ಲಿ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳ ಆಗಿರಬೇಕು, ಅರ್ಜಿದಾರರು ವಯೋಮಿತಿ 18-60 ವರ್ಷ ಇರಬೇಕು, ಆದಾಯ ತೆರಿಗೆ ಪಾವತಿದಾರ ಆಗಿರಬಾರದು, ESI ಮತ್ತು PF ಸೌಲಭ್ಯ ಹೊಂದಿರಬಾರದು. ಇವರು ಪ್ರಾರಂಭಿಕವಾಗಿ ಗುರುತಿಸಲಾದ 26 ವರ್ಗಗಳು ಅಸಂಘಟಿತ ಕಾರ್ಮಿಕರ ಪಟ್ಟಿ, ಹಮಾಲ್ರು, ಟೈಲರ್ಗಳು, ಗೃಹ ಕಾರ್ಮಿಕರು, ಅಗಸರು, ಚಿಂದಿಯಾ ಇವರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಸೀನಿ ಕಾರ್ಮಿಕರು, ನೇಕಾರರು, ಬೀದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಪ್ರೋಟೋಗ್ರಾಫರು, ಸ್ವತಂತ್ರ ಲೇಖನ ಬರಹಗಾರರು, ಬಿಡಿ ಕಾರ್ಮಿಕರು, ಅಸಂಘಟಿತ ವಿಕಲಚೇತನ ಕಾರ್ಮಿಕರು, ಹೊಸದಾಗಿ ಸೇರ್ಪಡೆಯಲಾಗಿರುವ 65 ಅಸಂಘಟಿತ ವರ್ಗಗಳದು. ಹಿಂದುಳಿದ ವರ್ಗ ಪ್ರವರ್ಗ ಎ, 2A ಮತ್ತು 3A ಮತ್ತು 3B ಸೇರಿದ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರು. ಬಡಗಿ, ಉಣ್ಣೆ ಮತ್ತು ಕಂಬಳಿ ನೇಯುವುದು, ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ, ಸಿಲ್ಕ್ ರೀಲಿಂಗ್ ಮತ್ತು ಸಿಲ್ಕ್ ಟ್ವಿಸ್ಟಿಂಗ್ ಪೂರಿಕೆ, ಕಡ್ಡೆ ತಯಾರಿಕೆ, ಸುಣ್ಣ ಸುಡುವುದು, ವಾಲಗ ಊದುವುದು, ದನಗಾಯಿ ವೃತ್ತಿ, ಜೇನುಗಾರಿಕೆ, ಬಳೆ ವ್ಯಾಪಾರ, ಕಂಚು ಕೆಲಸ, ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ, ಬೆತ್ತದ ಕೆಲಸ, ಚರ್ಮದ ವಸ್ತುಗಳ ತಯಾರಿಕೆ, ಅಗರಬತ್ತಿ, ಇನ್ನು ಮುಂತಾದವರು. ಹಿಂದುಳಿದ ವರ್ಗಗಳ ಅಲೆಮಾರಿ ಹಾಗೂ ಅಲೆಮಾರಿ ಪಂಗಡ ಕಲಕುಸುಬಿನಲ್ಲಿ ತೊಡಗಿರುವ ಕಾರ್ಮಿಕರು. ಧಾರ್ಮಿಕ ಭಿಕ್ಷಕ ವೃತ್ತಿ, ಬಹುಶಃ ನುಡಿಯುವುದು, ಲಾವಣಿ ಪದಗಳು ಹಾಡುವುದು, ಹಳ್ಳಿಗಾಡಿನ ಸಾಹಸ ಕಲೆಗಳ ಪ್ರದರ್ಶನ, ದೇವಸ್ಥಾನಗಳಲ್ಲಿ ನರ್ತಿಸುವುದು, ದೇವರ ಕಥೆ ಹಾಗೂ ಪುರಾಣ ಕಥೆ ಹೇಳುವುದು, ಇನ್ನು ಹಲವಾರು ವರ್ಗಗಳದವು. ಒಟ್ಟು 91 ವರ್ಗ ಅದವು. ಈ ವರ್ಗದವರು ಇವರು ನೋಂದಣಿ ಮಾಡ್ಕೋಬೇಕು. ಅವರಿಗೆ ಅಪಘಾತ ಪರಿಹಾರ ಈ ಸೌಲಭ್ಯ ಪಡ್ಕೊಂಡ್ರೆ ಅಪಘಾತ ಪರಿಹಾರ ಇದೆ 1 ಲಕ್ಷ ರೂಪಾಯಿವರೆಗೆ. ಅಪಘಾತದಿಂದ ಸಂಪೂರ್ಣ ಭಾಗಶಃ ದುರ್ಲಭತೆ ಹೊಂದದ 1 ಲಕ್ಷವರೆಗೆ ಇದೆ. ಆಸ್ಪತ್ರೆ ವೆಚ್ಚ ಮರುಪಾವತಿ 50,000 ರೂಪಾಯಿವರೆಗಿದೆ. ಸಹಜ ಮರಣ ಅಂತ್ಯಕ್ರಿಯೆಗೆ 10,000 ರೂಪಾಯಿ ಪರಿಹಾರ ಇದೆ. ಅಂದ್ರೀಗ ಈ ಕಾರ್ಮಿಕರ ಪರಿಹಾರ ಎನ್ನುವಂತಹದ್ದು ಒಂದು ಕುಟುಂಬಕ್ಕೆ ಕೊಡುವಂತಹದ್ದು ಅಥವಾ ಒಬ್ಬ ವ್ಯಕ್ತಿಗೆ ಕೊಡುವಂತಹದ್ದು? ಒಂದು ಕುಟುಂಬದಲ್ಲಿ 2 ಜನ 4 ಜನ ಇದ್ರೆ ಎಲ್ಲರೂ ಕೂಡ ಇಲ್ಲ, ಒಂದು ವ್ಯಕ್ತಿಗೆ ಕಾರ್ಡ್ ಹೊಂದಿದ್ದು ಇರೋರಿಗೆ ಮಾತ್ರ ಕೊಡೋದಿದೆ. ಅಂಬೇಡ್ಕರ್ ಸಹಾಯ ಹಸ್ತ ಪ್ರತಿಯೊಬ್ಬರು ಕೂಡ ಕಾರ್ಮಿಕರ ಒಂದು ಚೀಟಿಯನ್ನು ಮಾಡ್ಕೋಬೇಕು. ಆಮೇಲೆ ಈಗ ಇತ್ತೀಚೆಗೆ ಬಂದಿರುವಂತಹದ್ದು ಈ ಡೋರ್ ಡೆಲಿವರಿ ಬಾಯ್ಸ್ ಅಂತ ಹೇಳ್ತೀವಲ್ಲ, ಮನೆ ಮನೆಗೆ ವಿತರಣೆ ಮಾಡುವಂತವರು, ಅವರಿಗೆ ಅನುಕೂಲ ಆಗುವಂತಹ ಯಾವ ಯೋಜನೆಗಳಿವೆ? ಗಿಗ್ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕ ವಿಮಾ ಯೋಜನೆ ಅಂತ ಇದೆ. ಅದಕ್ಕೆ ಅವರಿಗೆ ಅಪಘಾತದಿಂದ ಮರಣ ಹೊಂದದಲ್ಲಿ 2 ಲಕ್ಷ ರೂಪಾಯಿ ಜೀವ ವಿಮಾ ಇದೆ. ಅಪಘಾತದಿಂದ ಶಾಶ್ವತ ದುರ್ಬತೆ ಹೊಂದಿದರೆ 2 ಲಕ್ಷವರೆಗೆ ಇದೆ. ಆಸ್ಪತ್ರೆ ವೆಚ್ಚ 1 ಲಕ್ಷ ರೂಪಾಯಿವರೆಗೆ ಇದೆ. ಜೀವ ವಿಮಾ 2 ಲಕ್ಷ ರೂಪಾಯಿ ಇದೆ. ಒಟ್ಟು 4 ಲಕ್ಷ ರೂಪಾಯಿ ಇದೆ. ಅವರು ನೋಂದಣಿಗೆ ಏನು ಅರ್ಹತೆ ಇರ್ತಾರಂದ್ರೆ 18-60 ವಯೋಮಾನದವರು ಇರ್ತಾರೆ. ಆದಾಯ ತೆರಿಗೆ ಪಾವತಿಯಾಗಿರಬಾರ್ದು. ಭವಿಷ್ಯ ನಿಧಿ ESI ಫಲಾನುಭವಿ ಆಗಿರಬಾರ್ದು. ಕರ್ನಾಟಕದಲ್ಲಿ ಗಿಗ್ ನಿರ್ವಹಿಸುತ್ತಿರುವವರಿಗೆ ಮಾತ್ರ, ಡೋರ್ ಡೆಲಿವರಿ ಕೊಡೋರಿಗೆ ಮಾತ್ರ ಇದು ಸೌಲಭ್ಯ ಇದೆ. ಅವಶ್ಯಕ ದಾಖಲೆಗಳು ಏನಂದ್ರೆ ಆಧಾರ ಸಂಖ್ಯೆ, ವೃತ್ತಿ ನಿರ್ವಹಿಸುತ್ತಿರುವ ಒಂದು ಗುರುತಿನ ಚೀಟಿ ಮತ್ತು ಬ್ಯಾಂಕ್ ಪಾಸ್ಬುಕ್, ಈ ಶ್ರಮ ಸಂಖ್ಯೆ ನೋಂದಣಿ ಮಾಡಿಕೊಂಡಿರ್ಬೇಕು. ಈಗ ಖಾಸಗಿಯಾಗಿ ಕೆಲಸ ಮಾಡುವಂತವರು ಇರ್ತಾರೆ, ಈಗ ಅಡಿಕೆ ಮರ ಹತ್ತುವರು, ತೆಂಗಿನ ಮರ ಹತ್ತುವರಲ್ಲಿರ್ತಾರೆ, ಅಪಘಾತ ಆದಂತಹ ಒಂದು ಸಂದರ್ಭದಲ್ಲಿ ಅವರ ಸಹಾಯಕ್ಕಾಗಿ ಏನಾದರೂ ಯೋಜನೆ ಇದೆಯಾ? ಅದು ಅಡಿಕೆ ಮರ ತೆಂಗಿನ ಮರ ಅಂಬೇಡ್ಕರ್ ಸಹಾಯ ಹಸ್ತದಲ್ಲಿ ಯೋಜನೆ ಪಡ್ಕಂದ್ರೆ ಅವರಿಗೆ ಇರುತ್ತೆ, ಸಿಗುತ್ತೆ ಅವರಿಗೆ. ಅವರು ಕೂಡ ನೋಂದಣಿ ಮಾಡಿಸ್ಕೋಬೇಕು, ಅಂಬೇಡ್ಕರ್ ಸಹಾಯ ಹಸ್ತದಲ್ಲಿ ನೋಂದಣಿ ಮಾಡ್ಕೋಬಹುದು. 1 ಲಕ್ಷ ರೂಪಾಯಿವರೆಗೆ ಪರಿಹಾರ ಇದೆ. ಅಂದ್ರೆ ಅವ್ರ ಸಹಜ ಮರಣ ಹೊಂದಿದಲ್ಲಿ 10,000 ರೂಪಾಯಿ ಇದೆ. ಅಪಘಾತವಾಗಿ ಈಗ ಮರದಿಂದ ಬಿದ್ದು ಎಲ್ಲ ಏನಾದರೂ ಅಪಘಾತ ಆದರೆ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಇದೆ. ಅವರು ಅಂಬೇಡ್ಕರ್ ಸಹಾಯ ಹಸ್ತದಲ್ಲಿ ಚೀಟಿ ಮಾಡ್ಕೊಂಡಿರ್ಬೇಕು, ನೋಂದಣಿ ಮಾಡ್ಕೊಂಡಿರ್ಬೇಕು, ಅಂತವ್ರಿಗೆ ಮಾತ್ರ ಇದೆ. ಈಗ ಈ ಶ್ರಮ ಎನ್ನುವಂತಹ ಒಂದು ಪೋರ್ಟಲ್, ಇದರ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಏನಿದು ಈ ಶ್ರಮ ಅಂದ್ರೆ? ಇದು ಅಸಂಘಟಿತ ವರ್ಗದವರಿಗೆ ಬರ್ತದೆ. ಇದು ಈ ಅಸಂಘಟಿತ ವರ್ಗದವರು ಕೇಂದ್ರೀಕೃತ ದತ್ತಾಂಶ ಲಭ್ಯವಿರೋದ್ರಿಂದ ಈ ದತ್ತಾಂಶ ಸಂಗ್ರಹಣೆ ಮಾಡೋಕ್ಕಾಗಿ ಇದನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತು. ಆವಾಗಿಂದ ಇದನ್ನು ಈ ಶ್ರಮ ಪೋರ್ಟಲ್ ಅಲ್ಲಿ ಎಲ್ಲ ಅಸಂಘಟಿತ ಕಾರ್ಮಿಕರು ಒಂದು ನೋಂದಾಯಿಸಿಕೊಂಡು ಈ ಶ್ರಮ ಕಾರ್ಡ್ ತಗೋತಾ ಇದ್ದಾರೆ. ಕಟ್ಟಡ ಹಾಗೂ ಇತರ ಕೃಷಿ ಕಾರ್ಮಿಕರು, ಮೀನುಗಾರರು, ಆಶಾ ಕಾರ್ಯಕರ್ತರು, ಮನೆಗೆಲಸ ಕಾರ್ಮಿಕರು, ಚಾಲಕರು, ಟೇಲರ್ಗಳು, ಬೀದಿ ವ್ಯಾಪಾರಿಗಳು, ಇವರೆಲ್ಲರೂ ತಗೊಳ್ತಾ ಇದ್ದಾರೆ. ಈಗಾಗಲೇ 376,000 ನಮ್ಮ ಕಾರವಾರ ಜಿಲ್ಲೆಯಲ್ಲಿ ನೋಂದಣಿಯಾಗಿದೆ. 376,000. ಸರಿ ಸರಿ ಸರಿ. ಈಗ ಅದು ಪ್ರತಿ ತಾಲೂಕು ಮಟ್ಟದಲ್ಲಿಯೂ ಕೂಡ ಈ ಮಾಹಿತಿಯನ್ನು ನೀಡ್ತಾ ಇದ್ದೀರಾ ನೀವು? ಹಾ, ನೀಡ್ತಾ ಇದ್ದೇವೆ, ತಗೊಳ್ತಾ ಇದ್ದಾರೆ. ಈಗ ದಿಗ್ಗಿಗ್ ಕಾರ್ಮಿಕರು 336 ಜನ ನೋಂದಣಿ ಮಾಡಿಕೊಂಡಿದ್ದಾರೆ ಕಾರವಾರದಲ್ಲಿ. ಅಂಬೇಡ್ಕರ್ ಸಹಾಯ ಹಸ್ತದಲ್ಲಿ 95,830 ಜನ ನೋಂದಣಿ ಮಾಡಿಕೊಂಡಾರೆ. ದಿನಪತ್ರಿಕೆ ವಿತರಕರಿಗೂ ಸೇಮ್ ಇದೆ, ಅವರಿಗೆ 146 ಜನ ನೋಂದಣಿ ಮಾಡಿಕೊಂಡಾರೆ. PMSY 9,545 ಜನ ನೋಂದಣಿ ಮಾಡಿಕೊಂಡಾರೆ. ಈಗ ನಮ್ಮ ಕೇಳುಗರಲ್ಲಿ ಒಂದು ಕುತೂಹಲ ಇರಬಹುದು, ಬೇರೆ ಇನ್ಸೂರೆನ್ಸ್ ಅಥವಾ ಒಂದು ವಿಮೆಯನ್ನ ಮಾಡಿರ್ತಾರೆ, ಜೀವ ವಿಮೆಯನ್ನ ಮಾಡಿರ್ತಾರೆ, ಅಂತವರು ಈ ಕಾರ್ಮಿಕ ಇಲಾಖೆಯ ಮೂಲಕವೂ ಕೂಡ ಮತ್ತೆ ಇನ್ನೊಂದೇನಾದ್ರೂ ವಿಮೆಯೋ ಅಥವಾ ಯೋಜನೆಯ ಫಲವನ್ನು ಪಡಿಬಹುದಾ? ಪಡಿಬಹುದು. ಇದು ಈ ಕಾರ್ಡ್ ಹೊಂದಿದಂತೆ ಪಡಿಬಹುದು. ಯೋಜನೆ ಬೇರೆ ಇರ್ತದೆ, ಇದು ಪ್ರತ್ಯೇಕವಾಗಿ. ಆಮೇಲೆ ಈ ಆಶಾದೀಪ ಯೋಜನೆ ಹಾಗಂದ್ರೆ ಏನು? ಆಶಾದೀಪ ಯೋಜನೆ ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಉದ್ಯೋಗ ದೊರಕಿಸಿಕೊಡೋದು ಯೋಜನೆ ಆಗಿದೆ. ಇದು ಉದ್ಯೋಗ ದೊರಕಿಸಿ ಮೇನ್ ಅವ್ರನ್ನ ಉತ್ತೇಜನ ಮಾಡಬೇಕು. ಮಾಲೀಕರು ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವ್ರನ್ನ ನೇಮಕ ಮಾಡಿಕೊಂಡಿರ್ತಾರಲ್ಲ, ಅವ್ರಿಗೆ 2 ವರ್ಷದ ESI ಮತ್ತು PF ಅವ್ರಿಗೆ ಮಾಲೀಕರಿಗೆ ವಂತಿಕೆ ಕೊಡ್ತಾರೆ. ಮಾಲೀಕರು ಮತ್ತು ಈ ಅಪ್ರೆಂಟಿಸ್ ತರಬೇತಿ ಪಡೆಯುತ್ತಿರಿ ಶಿಷ್ಯ ವೇತನ ಕೊಡ್ತಾರೆ 5,000 ರೂಪಾಯಿ ಮಿತಿಯೊಳಗೆ. ಕಾಯಂ ಮಾಡ್ಕೊಂಡಲ್ಲಿ 7,000 ಮಿತಿಯೊಳಗೆ ಅಪ್ರೆಂಟಿಸ್ ಆಗಿ ತಾವು ಅದೇ ವರ್ಕರ್ನ ಕಂಟಿನ್ಯೂ ಮಾಡ್ಕೊಂಡು ಅಪಾಯಿಂಟ್ ಮಾಡ್ಕೊಂಡ್ರೆ 7,000 ರೂಪಾಯಿ ಒಳಗೆ ಅಮೌಂಟ್ ನಮ್ಮ ಸರ್ಕಾರ ಕೊಡ್ತದೆ ಆಶಾದೀಪ ಯೋಜನೆಯಲ್ಲಿ. ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಕಟ್ಟಡ ಕಾರ್ಮಿಕರಾಗಬಹುದು ಅಥವಾ ಇನ್ನಿತರ ಕಾರ್ಮಿಕರಾಗಬಹುದು, ಇಲಾಖೆಯನ್ನ ಹೇಗೆ ಸಂಪರ್ಕ ಮಾಡಬೇಕು? ಈಗ ಪ್ರತಿ ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಇಲ್ಲ, ತಾಲೂಕು ಮಟ್ಟದಲ್ಲಿ ಇದೆ, ಹೊನ್ನಾವರಲ್ಲಿ ಇದೆ, ಭಟ್ಕಳಲ್ಲಿದೆ, ಕಾರವಾರದಲ್ಲಿದೆ, ಕುಮಟಾದಲ್ಲಿದೆ, ಶಿರ್ಸಿಯಲ್ಲಿದೆ, ದಾಂಡೇಲಿಯಲ್ಲಿದೆ, ಹಳಿಯಾಳದಲ್ಲಿದೆ, ಮುಂಡಗೋಡದಲ್ಲಿದೆ. ಎಲ್ಲಾ ಕಾರ್ಮಿಕ ನಿರೀಕ್ಷಕರ ಕಚೇರಿ ಇದೆ, ಸೇವಾ ಸಿಂಧಲ್ ಪೋರ್ಟಲ್ ಅಲ್ಲಿ ಅವರು ಅಪ್ಲಿಕೇಶನ್ ಹಾಕಿ ಅಲ್ಲಿ ಹೋಗಿ ಸಂಪರ್ಕ ಮಾಡಿದ್ರೆ ಅವರು ನಮಗೆ ಕಾರ್ಮಿಕ ನಿರೀಕ್ಷಕರು ಸಹಾಯ ಮಾಡ್ತಾರೆ. ಈಗ ಇಂಥ ಒಂದು ಅಪಘಾತ ಆದಂತಹ ಒಂದು ಸಂದರ್ಭದಲ್ಲಿ ಇಷ್ಟು ಗಂಟೆ ಒಳಗಡೆ ಇಷ್ಟು ದಿವಸದ ಒಳಗಡೆ ಅರ್ಜಿಯನ್ನು ಹಾಕಬೇಕು ಅಂತ ಮಿತಿ ಇದೆಯಾ? 1 ವರ್ಷದೊಳಗೆ ಇದೆ. ಒಂದು ವರ್ಷದೊಳಗಡೆ ಅಪಘಾತ ಸಂಭವಿಸಿದಲ್ಲಿ 1 ವರ್ಷದೊಳಗೆ ಅರ್ಜಿ ಹಾಕಕ್ಕೆ ಕಾಲಮಿತಿ ಇದೆ. ಒಳ್ಳೇದು ಲಲಿತಾ ಸತೇನಹಳ್ಳಿಯವರೇ. ಇನ್ನೊಂದು ವಿಭಾಗ ಅಂದ್ರೆ ಬಾಲಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕಾನೂನುಗಳಿವೆ, ಏನೇನು ಸಹಾಯವನ್ನು ನೀಡಲಾಗ್ತದೆ, ಈ ಬಗ್ಗೆ ವೆಂಕಟೇಶ್ ಬಾಬು ಅವರಿಂದ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ವೆಂಕಟೇಶ್ ಬಾಬು ಅವರೇ ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ಈ ಬಾಲಕಾರ್ಮಿಕರು ಅಂದ್ರೆ ಯಾರು ಕಾರ್ಮಿಕರು ಅಂದ್ರೆ ಯಾರು ಬಾಲಕಾರ್ಮಿಕರು? ನನ್ನೆಲ್ಲ ಕೇಳುಗರಿಗೆ ನಮಸ್ಕಾರಗಳು. ನನ್ನ ಹೆಸರು ವೆಂಕಟೇಶ್ ಬಾಬು ಅಂತ, ಲೇಬರ್ ಇನ್ಸ್ಪೆಕ್ಟರ್, ಕಾರ್ಮಿಕ ನಿರೀಕ್ಷಕರಾಗಿ ಕಾರವಾರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಹೆಸರೇ ಸೂಚಿಸುವ ಹಾಗೆ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಕಾಯ್ದೆ ಇದು. ಇದು 2016 ಜುಲೈ 30, 2016 ತಿದ್ದುಪಡಿಯಾಗಿದೆ. ಇಲ್ಲಿ ಮೊದಲಿಗೆ ಬಾಲಕಾರ್ಮಿಕರು ಅಂದರೆ 14 ವರ್ಷದ ವಯೋಮಾನದ ಕೆಳಗಿನ ಮಕ್ಕಳನ್ನು ಬಾಲಕಾರ್ಮಿಕರು ಅಂತ ಹೇಳ್ತೇವೆ. 14 ವರ್ಷ ಮೇಲ್ಪಟ್ಟು 18 ವರ್ಷ ವಯೋಮಾನದ ಕೆಳಗಿನ ಮಕ್ಕಳನ್ನು ಕಿಶೋರ ಕಾರ್ಮಿಕರು ಅಂತ ಹೇಳ್ತೇವೆ. ಮೊದಲಿಗೆ ಈ ಬಾಲಕಾರ್ಮಿಕ ಅನ್ನೋ ಪದ ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಹೇಳ್ತೇನೆ. ಮಕ್ಕಳಿಗೆ ಸಾಮಾನ್ಯ ಬಾಲ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈ ಬಾಲ್ಯದ ಸಮಯದಲ್ಲಿ ಆಟ ಪಾಠ ಊಟದ ಕಡೆ ಗಮನ ಇರಬೇಕು. ಕೆಲವು ಕಡೆ ಆರ್ಥಿಕತೆಯಿಂದ ದುರ್ಬಲರಾದಾಗ ಅಥವಾ ಪಾರಂಪರಿಕ ವೃತ್ತಿ ಏನು ಇನ್ನಿತರ ಯಾವುದೇ ಅಸಮಾನತೆ ದೃಷ್ಟಿಯಿಂದ ಮಕ್ಕಳನ್ನ ಕಲಿಕೆಯಿಂದ ಹೊರಗುಳಿಸಿ ಕೆಲಸದಲ್ಲಿ ದುಡಿಮೆ ಮಾಡಿಕೊಳ್ಳೋದು ಇದೊಂಥರ ಸಾಮಾಜಿಕವಾಗಿ ಅನಿಷ್ಟ ಪಿಡುಗಿದೆ. ಈ ಅನಿಷ್ಟ ಪಿಡುಗನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಯಾವುದೇ ಅಂಗಡಿ, ಹೋಟೆಲ್, ಇನ್ನಿತರ ಯಾವುದೇ ವಾಣಿಜ್ಯ ಸಂಸ್ಥೆಗಳು, ಗರಾಜ್ಗಳಲ್ಲಿ ಮಕ್ಕಳನ್ನ ಸಂಪೂರ್ಣವಾಗಿ ದುಡಿಸ್ಕೊಳ್ಳೋದನ್ನ ನಿಷೇಧ ಮಾಡಿದ್ದಾರೆ. ಇದು ಏನು ಪರಿಣಾಮ ಬೀರುತ್ತದೆ ಅಂತಂದ್ರೆ, ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಂಡ ಮಾಲೀಕರ ವಿರುದ್ಧ ಸಂಬಂಧಿಸಿದ ಕಾರ್ಯವ್ಯಾಪ್ತಿಯ ಕಾರ್ಮಿಕ ನಿರೀಕ್ಷಕರುಗಳು ಆಯಾ ತಾಲೂಕು ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಬಾಲಕಾರ್ಮಿಕ ನಿರ್ಮೂಲನಾ ಸೊಸೈಟಿಯಿಂದ ನಮ್ಮ PDO ಇರ್ತಾರೆ, ಬಾಲಕಾರ್ಮಿಕ ಯೋಜನಾ ನಿರ್ದೇಶಕರು ಅಂತ, ಅವರ ಜೊತೆ ಸೇರಿ ರ್ಯಾಂಡಮ್ ಆಗಿ ನಾವು ತಪಾಸಣೆ ಮಾಡ್ತಾ ಇರ್ತೇವೆ. ಯಾವುದಾದರೂ ಬಾಲಕಾರ್ಮಿಕರು ಕಂಡು ಬಂದ ತಕ್ಷಣ, ಬರೇ ಕಾರ್ಮಿಕ ಇಲಾಖೆ ಇದೆ ಅಂತಲ್ಲ, ಕಂಡು ಬಂದ ತಕ್ಷಣ ಒಂದು ಸಹಾಯವಾಣಿಯನ್ನು ಕೊಟ್ಟಿದ್ದೇವೆ, 1098 1098. ಎಲ್ಲ ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಸಂಪೂರ್ಣವಾಗಿ ಈ ಬಾಲ ಕಾರ್ಮಿಕತೆಯನ್ನು ನಿರ್ಮೂಲನೆಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಕೆಲವೊಂದು ಇಲಾಖೆಗಳನ್ನು, ಮಕ್ಕಳು ಇಲ್ಲಾದರೂ ದುಡಿಮೆಯಲ್ಲಿ ಕಂಡು ಬಂತು ಅಂದರೆ ಕೆಲವೊಂದು ಇಲಾಖೆಗಳನ್ನು ಸೇರಿಸಿ ಅವರಿಗೆ ಸೆಕ್ಷನ್ 17 ಇನ್ಸ್ಪೆಕ್ಟರ್ಸನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆ, ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ರೇಷ್ಮೆ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಕೃಷಿ ಇಲಾಖೆ, ಹಾಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಈ ಎಲ್ಲ ಇಲಾಖೆಗಳ ಜೊತೆಗೂಡಿ ನಾವು ತಪಾಸಣೆಯನ್ನ ಮಾಡಿ ಎಲ್ಲಾದರೂ ಬಾಲಕಾರ್ಮಿಕರು ಕಂಡು ಬಂದರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಬಾಲಕರ ಬಾಲಮಂದಿರಕ್ಕೆ ಸೇರಿಸುವಂತಹ ಕೆಲಸಗಳನ್ನು ಮಾಡ್ತೇವೆ. ಈಗ ಬಾಲಕಾರ್ಮಿಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಸಿಕೊಳ್ಳುವಂತಹ ಒಂದು ಅವಕಾಶ ಇದೆ ಅಥವಾ ನಮ್ಮ ಉತ್ತರ ಕನ್ನಡದಲ್ಲಿ ಹೇಗಿದೆ ಪರಿಸ್ಥಿತಿ? ಬಹುತೇಕ ನನ್ನ 9 ತಿಂಗಳ ಸೇವೆಯಲ್ಲಿ ಎಲ್ಲೂ ಬಾಲಕಾರ್ಮಿಕರು ಇತ್ತೀಚೆಗೆ ಕಂಡು ಬರಲಿಲ್ಲ. ಇದಕ್ಕೆ ಅನುಗುಣವಾಗಿ ಇತ್ತೀಚೆಗೆ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ನೋಡಿದ್ದೆ, ಬಾಲಕಾರ್ಮಿಕರ ಸಂಖ್ಯೆ ಕರ್ನಾಟಕ ಸೇರಿ 3 ರಾಜ್ಯಗಳಲ್ಲಿ ಇಳಿಕೆಯಂತೆ ಅನ್ನೋ ಒಂದು ಹೆಡ್ಲೈನ್ ಹಾಕಿದ್ದಾರೆ. ನಿಜವಾಗ್ಲೂ ಇದು ಖುಷಿ ಪಡುವಂತ ವಿಚಾರ. ಯಾಕೆಂದ್ರೆ ಈ ಬಾಲಕಾರ್ಮಿಕ ಈ ಅನಿಷ್ಟ ಪಿಡುಗನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದು ತುಂಬಾ ಸಂತೋಷದಾಯಕ ವಿಚಾರ. ಯಾರೇ ಆಗಲಿ, ನಾವೇ ಆಗಲಿ, ಸಾರ್ವಜನಿಕರೇ ಆಗಲಿ, ಇವನ್ ತಂದೆ ತಾಯಿಗಳೇ ಆಗಲಿ, ಮಕ್ಕಳ ಬಾಲ್ಯವನ್ನ ಕಸಿದುಕೊಳ್ಳಬಾರದು. ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ಹೊರಗಿಡುವಂತೆ ನಾವು ನಡೆಸ್ಕೋಬಾರ್ದು. ಮಕ್ಕಳಿಗೆ ಪ್ರಾಥಮಿಕವಾಗಿ ಕಡ್ಡಾಯ ಶಿಕ್ಷಣ ಯೋಜನೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ನಮ್ಮ ಆಶೆಯಾಗಿದೆ. ಹಾಗೆ ನಮ್ಮ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಯಾವುದಾದ್ರೂ ಆರ್ಥಿಕತೆಯಿಂದ ಬಳಲಿರ್ತಕ್ಕಂಥ ತಂದೆ ತಾಯಿ ಪೋಷಕರು ಇದ್ರೆ ದಯಮಾಡಿ, ಸರ್ಕಾರಿ ಶಾಲೆಗಳು ಇತ್ತೀಚೆಗೆ ತುಂಬಾ ಚೆನ್ನಾಗಿ ನಡೀತಾ ಇದಾವೆ, ಮೊದಲಿಂದ ನಡೀತಾ ಇದೆ. ಹಾಸ್ಟೆಲ್ ವ್ಯವಸ್ಥೆ ಇದೆ, ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ನಿಮಗೆ ಕಷ್ಟ ಆದ್ರೆ ತಾವು ದಯವಿಟ್ಟು ತೊಂದರೆ ತಗೊಳ್ಳೋದು ಬೇಡ. ಸರ್ಕಾರದ ಶಾಲೆಗಳಿದ್ದಾವೆ, ದಯವಿಟ್ಟು ಮಕ್ಕಳನ್ನ ಸೇರಿಸಿ ಶಾಲೆಯಿಂದ ಹೊರಗಡೆ ಇರೋ ಹಂಗೆ ನೋಡ್ಕೋಬೇಡಿ, ಕಳಿಸಿ ಮಕ್ಕಳನ್ನ ಶಾಲೆಗೆ. ಮಕ್ಕಳು ವಿದ್ಯಾವಂತರಾದ್ರೆ ದೇಶ ಚೆನ್ನಾಗಿರ್ತದೆ. ಸರಿ, ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಾಲಕಾರ್ಮಿಕರು ಇರುವ ಸಾಧ್ಯತೆ ಇದೆ, ಅವರಿಗೆ ದಂಡ ಅಥವಾ ಪನಿಷ್ಮೆಂಟ್ ಏನು ಅಂತ? ಈ ಬಾಲಕಾರ್ಮಿಕ ಕಾಯ್ದೆಯಲ್ಲಿ ಸೆಕ್ಷನ್ 14ರಲ್ಲಿ ದಂಡಗಳು ಅನ್ನೋದೊಂದು ಅಂಶ ಬರ್ತದೆ. ಯಾವುದೇ ವ್ಯಕ್ತಿ, ಮಾಲೀಕ, ಸಂಸ್ಥೆಯ ಓನರ್ಗಳು ಅಂತ ಏನಿರ್ತಾರೆ, ಅವರು ಮಕ್ಕಳನ್ನ ದುಡಿಸಿಕೊಂಡ್ರೆ 6 ತಿಂಗಳಿಗಿಂತ ಕಡಿಮೆ ಇಲ್ಲದ ಹಾಗೆ 2 ವರ್ಷದವರೆಗೆ ಸೆರೆವಾಸ ಇದೆ. ಜೊತೆ ಜೊತೆಯಲ್ಲಿ 20,000ಗಿಂತ ಕಡಿಮೆ ಇರದೆ 50,000ವರೆಗೂ ವಿಸ್ತರಿಸಬಹುದಾದ ದಂಡ ಇದೆ. ಇವೆರಡೂ ದಂಡವನ್ನು ಬೇಕಾದರೂ ಕೊಡಬಹುದಿದೆ. ಇದ್ರ ಜೊತೆಯಲ್ಲಿ ಮತ್ತೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ತಂದೆ ತಾಯಿ ಕೂಡ ಮಕ್ಕಳನ್ನ ದುಡಿಮೆಗೆ ಕಳಿಸಬೇಡಿ. ಇತ್ತೀಚೆಗೆ ತಿದ್ದುಪಡಿ ಆಗಿದೆ, ಮಕ್ಕಳನ್ನ ದುಡಿಮೆಗೆ ತಳ್ಳಿದ್ರೆ ತಂದೆ ತಾಯಿಗೂ ಕೂಡ ದಂಡ ಹಾಕುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈಗ ಎಷ್ಟೋ ಸರಿ ಏನಾಗ್ತದೆ, ಅದೇ ಊರಿನವರು ಆಗ್ಬೇಕು ಅಂತಿಲ್ಲ, ವಲಸೆ ಕಾರ್ಮಿಕರು ಅಂತ ಇರ್ತಾರೆ, ಅವರ ಮಕ್ಕಳು ಕೂಡ ಈ ಬಾಲಕಾರ್ಮಿಕರಾಗಿ ಸೇರುವ ಸಾಧ್ಯತೆ ಇರ್ತದೆ? ಸಾಧ್ಯತೆ ಇರುತ್ತೆ, ಯಾಕೆಂದ್ರೆ ಒಂದೂರಿಂದ ಒಂದೂರಿಗೆ ಬಂದ್ಬಿಟ್ಟಿರ್ತಾರೆ, ಅವರಿಗೆ ಜೀವನೋಪಾಯ ಸಾಗಿಸಬೇಕಿದೆ, ಮಕ್ಕಳನ್ನ ತಗೊಂಡೋಗಿ ಕೆಲಸಕ್ಕೆ ಸೇರಿಸಿರುವಂತಹ ಉದಾಹರಣೆಗಳು ಕೇಳ್ಪಟ್ಟಿದ್ದೇನೆ. ಬಟ್ ಇಂತಹ ಪ್ರಕರಣಗಳು ಇತ್ತೀಚೆಗೆ ತುಂಬಾ ವಿರಳ ಆಗಿದೆ. ಈಗ ನನ್ನ ಅನಿಸಿಕೆ, ಉತ್ತರ ಕನ್ನಡದಲ್ಲಿ ಈ ತರದ ಯಾವುದೇ ಪ್ರಕರಣ ಕಂಡು ಬರಲಿಲ್ಲ ಇದುವರೆಗೂ. ಆದರೂ ಕೂಡ ನಮ್ಮ ಇಲಾಖೆ ವಿವಿಧ ಇಲಾಖೆಗಳ ಜೊತೆಗೂಡಿ ಪ್ರತಿ ತಿಂಗಳು, ಈಗ ರೀಸೆಂಟ್ ಆಗಿ ಹೇಳೋದಾದ್ರೆ ಪ್ಯಾನ್ ಇಂಡಿಯಾ ರೆಸ್ಕ್ಯೂ ರಿಹಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಆಯ್ತು, ಇದು ಪ್ರತಿ ತಿಂಗಳಲ್ಲೂ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಪ್ರತಿ ತಿಂಗಳು ಇಲಾಖೆಯವರು ವಿವಿಧ ಇಲಾಖೆಗಳ ಜೊತೆಗೂಡಿ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ಮಾಡ್ತೇವೆ. ಇದರ ಜೊತೆ ಜೊತೆಗೆ ಪ್ರತಿಯೊಂದು ಸಂಸ್ಥೆ, ವಾಣಿಜ್ಯ ಮಂಡಳಿಗಳು ನಾವು ಏನ್ ಭೇಟಿ ಕೊಡ್ತೇವೆ ಆ ಮಂಡಳಿಗಳಿಗೂ ಕೂಡ ತಿಳಿ ಹೇಳ್ತೇವೆ. ಈಗ ಯಾವುದಾದರೂ ಕಾರ್ಮಿಕ ಸಂಘಟನೆಗಳಿದ್ದಲ್ಲಿ ಅವರ ಹೆಲ್ಪ್ ಅನ್ನು ತಗೋತೇವೆ. ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಈ ಕಾಯ್ದೆಯಿಂದ ಏನೇನು ಸಾಧಕ ಬಾಧಕಗಳಿದೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ಈಗ ಸಾರ್ವಜನಿಕರ ಒಂದು ಜವಾಬ್ದಾರಿ ಏನು ಅಂತ, ಈಗ ಎಷ್ಟೋ ಸರಿ ಹೋಟೆಲ್ಗಳಿಗೆ ಹೋಗಿರ್ತೀವಿ, ಯಾರೋ ಒಬ್ರು ಕ್ಲೀನಿಂಗ್ ಮಾಡುವಂತವರು, ಪಾತ್ರೆ ತೊಳೆಯುವವರು ಚಿಕ್ಕ ಮಕ್ಕಳನ್ನು ಕಂಡಾಗ ಏನು ಮಾಡಬೇಕು, ಯಾರನ್ನ ಸಂಪರ್ಕ ಮಾಡಬೇಕು, ಯಾರಿಗೆ ದೂರು ಕೊಡಬೇಕು? ಇಲ್ಲಿ ಏನಾಗ್ತದೆ, ಈಗ ಯಾರಾದರೂ ಸಾರ್ವಜನಿಕ ಇಲ್ಲಿ ಬಾಲಕಾರ್ಮಿಕ ಕಂಡು ಬಂದ ಅಂದ ತಕ್ಷಣ ಮಾಲೀಕರಿಗೆ ಏನಾದರೂ ಇದು ಬಾಲಕಾರ್ಮಿಕ ಪದ್ಧತಿ ತಪ್ಪಿದೆ, ಅವನ ವಯಸ್ಸಿನ ಅನುಮಾನ ಬರ್ತಾ ಇದೆ ನನಗೆ ಅಂತ ಕೇಳಿದಾಗ ಸಾಮಾನ್ಯ ಮಾಲೀಕರು ಜಗಳಕ್ಕಿಳಿಯೋದು ಸಹಜ ಇದೆ. ಅದಕ್ಕೆ ನಮ್ಮ ರಿಕ್ವೆಸ್ಟ್, ಮನವಿ ಏನಂದ್ರೆ, ಸಾರ್ವಜನಿಕರಲ್ಲಿ ಈ ತರ ಸಾರ್ವಜನಿಕರು ಗೊಂದಲ ಬೀಳುವ ಅವಕಾಶ ಬೇಡ. 1098 1098 ನಮ್ಮ ಸಹಾಯವಾಣಿ ಇದೆ, ಮಕ್ಕಳ ಸಹಾಯವಾಣಿ, ದಯಮಾಡಿ ಈ ಸಂಖ್ಯೆಗೆ ನೀವು ಕರೆ ಮಾಡಿ. ನಿಮ್ಮ ಮಾಹಿತಿ ಗೌಪ್ಯ ಇರ್ತದೆ, ಎಲ್ಲೂ ಚರ್ಚೆ ಆಗೋದಿಲ್ಲ, ಎಲ್ಲೂ ಡಿಸ್ಕ್ಲೋಸ್ ಆಗೋದಿಲ್ಲ. ನೀವು ಮಾಹಿತಿ ಕೊಟ್ಟರೆ ಇಂಥ ಕಡೆ ಒಂದು ಚೈಲ್ಡ್ ಲೇಬರ್ ನಮಗೆ ಕಂಡು ಬಂದಿದ್ದಾರೆ ಅಂದರೆ, ತಾವು ನಿಜವಾಗ್ಲೂ ಧೈರ್ಯ ಮಾಡೋದಾದರೆ ಈ ಒಂದು 1098 ಕರೆ ಮಾಡಿ ಈ ಬಾಲಕಾರ್ಮಿಕ ಪದ್ಧತಿಯನ್ನು ಕೊನೆಗಾಣಿಸೋದ್ರಲ್ಲಿ ನಿಮ್ಮ ಕೈ ನಮ್ಮೊಂದಿಗಿದೆ ಅನ್ನೋದನ್ನು ಬಲಪಡಿಸಿ, ನಾವು ಏನಾದರೂ ಆಗಲಿ ನಮ್ಮ ಸಾಧನೆ ಇಷ್ಟೇ ಆಗಬೇಕು, ನಮ್ಮ ರಾಜ್ಯದಲ್ಲಿ ಬಾಲಕಾರ್ಮಿಕ ಮುಕ್ತ ರಾಜ್ಯ ಅಂತ ಘೋಷಣೆ ಆಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಿದೆ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈಗ ಬಾಲಕಾರ್ಮಿಕರು ಯಾವುದೋ ಒಂದು ಕ್ಷೇತ್ರದಲ್ಲಿ ಕಂಡು ಬಂದರೆ ಅವರ ಕ್ಷೇಮಾಭಿವೃದ್ಧಿಗಾಗಿ ಯಾವ ರೀತಿಯ ಯೋಜನೆಗಳಿವೆ? ಮೊದಲಿಗೆ ಬಾಲಕಾರ್ಮಿಕರು ಕಂಡುಹಿಡಿಯೋದು ಬೇಡ, ಸಿಗೋದೇ ಬೇಡ, ಆ ನಿಟ್ಟಿನಲ್ಲಿ ಕೆಲಸ ಮಾಡುವ. ಒಂದು ವೇಳೆ ಬಾಲಕಾರ್ಮಿಕರು ಸಿಕ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಅವರನ್ನ ಬಾಲಕರ ಬಾಲ ಮಂದಿರದಲ್ಲಿ ಸೇರಿಸ್ತೇವೆ. ಕಾಯ್ದೆ ಪ್ರಕಾರ ಮಾಲೀಕರು, ಬಾಲಕಾರ್ಮಿಕರನ್ನು ನಿಯೋಜಿಸಿಕೊಂಡ ಮಾಲೀಕರು 20,000 ರೂಗಳ ಕಾರ್ಪಸ್ ಫಂಡ್ ಅನ್ನು ಇಡ್ತಾರೆ. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಬಾಲಕಾರ್ಮಿಕ ನಿರ್ಮೂಲನಾ ಮಂಡಳಿ ಏನಿದೆ ಅದು ಸಹ 15,000 ಆ ಬಾಲಕಾರ್ಮಿಕನ ಹೆಸರಲ್ಲಿ FD ಇರ್ತದೆ. ಒಟ್ಟು 35,000 ರೂಪಾಯಿ ಅವರ ಅಕೌಂಟಲ್ಲಿ FD ಇಡ್ತೇವೆ. ಉದ್ದೇಶ ಇಷ್ಟೇ, ಆ ಬಾಲಕಾರ್ಮಿಕ ಮುಂದೊಂದು ದಿನ ಮತ್ತೆ ಅದೇ ವೃತ್ತಿಗೆ ತೆರಳಬಾರದು, ಹಿಂದಿರುಗಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ. ಆ ಒಂದು ಕಾರ್ಪಸ್ ಫಂಡನ್ನು ಅವನಿಗೆ ಕೊಟ್ಟು ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಒಂದು ಪ್ರಕರಣ ಆಯಿತು ಶಿರಸಿಯಲ್ಲಿ, ಒಂದು ಬಾಲಕಾರ್ಮಿಕನಿಗೆ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿ ಈ 35,000 ರೂಪಾಯಿಗಳನ್ನು ಅವನಿಗೆ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಮ್ಟೆ ಪಾಂಗ್ ನಾಗಪ್ಪ ಕುಶಾಲುಗೌಡ ಹಾಗೂ ಆನಂದು ಹಾಲಪ್ಪ ಗೌಡ ಅವರಿಂದ. ಇದು ನಾವು ದೇವ್ರ ಕಾರ್ಯದಲ್ಲಿ ಹಾಡು ಪದ ತಂದನು ತಾನ ತಂದನ ತಂದೆ ನಂದನು ತಂದನು ತಾನ ತಂದನ ನೆಲೋ ತಾನು ತಂದನು ತಾನ ತಂದನ ತಂದೆ ನಂದನು ತಂದನು ತಾನ ತಂದನ ನೆಲೋ ತಾನು ಈಗ ದೇವಸ್ಥಾನದಲ್ಲಿ ಪೂಜ್ಯ ವಗೇರಿ ಮಾಡಬೇಕಾದ್ರೆ ಅದ್ರದ್ದು ಒಂದು ನಾನೀಗ ಪದ ಆಡ್ತೀನಿ. ಜಂಬೆ ಮರಳು ಜಂಬೆ ಮೇಲೆ ಸಂಸಾರ ನಡೆಗೆ ಮಕ್ಕಳಾಡಿರೋ ಮನುಷ್ಯಂಡು ಧರ್ಮಪ್ಪ ನಟ ಹುಚ್ಚೆ ಮರ ನಡೆಗೆ ಮಕ್ಕಳಾಡಿರೋ ಮನುಷ್ಯಂಡು ಮಕ್ಕಳಾಡಿರೋ ಮನುಷ್ಯಂಡು ದಾವರೆ ದೊಡ್ಡರಾಡಿರೋ ಪಗಡೆಯೋ